ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜುಗುಣಿಯಾಗಿ ಭಯಪಡಬೇಡಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಬನ್ನಿ, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ. ಕ್ಯಾನ್ಸರ್ ಅಂತೆ ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ. ಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಆತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. 1-2-3-5-6 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ನಿಮ್ಮ ಬ್ಯಾಂಕ್ ಟ್ರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳು. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ, ಸಹಾಯವಾಣಿಯನ್ನು ಅಂದ್ರೆ ಬ್ಯಾಂಕುಗಳ ಹೆಲ್ಪ್ ಲೈನ್ ನಂಬರುಗಳನ್ನು ಅರಿಯಬಹುದು. ಬ್ಯಾಂಕಿನ ವೆಬ್ಸೈಟ್ ಮೂಲಕ ತಿಳಿದುಕೊಳ್ಳಿ. ಎಚ್ಚರವಿರಲಿ. ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು. ಏಕೀಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಕೈಗೆಟುಕುವ ದರದಲ್ಲಿ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ. ನಮ್ಮ ಪ್ರಾಮುಖ್ಯತೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು. cancermirage.com. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9th ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9th ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಕೃಷಿ ವಾರ್ತೆ ಕೇಳೋಣಂತ. ಕಬ್ಬು ನಮ್ಮ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಸುಮಾರು 70 ಸಕ್ಕರೆ ಕಾರ್ಖಾನೆಗಳಿವೆ. ರಾಜ್ಯದ ಒಟ್ಟು ಕಬ್ಬು ಕ್ಷೇತ್ರ ಹಾಗೂ ಉತ್ಪಾದನೆಯ 2/3 ಭಾಗದಷ್ಟು ಸರಾಸರಿ ಕಬ್ಬಿನ ಇಳುವರಿ ರಾಜ್ಯದ ದಕ್ಷಿಣ ಭಾಗಕ್ಕೆ ಹೋಲಿಸಿದಾಗ 20% ಕಡಿಮೆ. ಇದಕ್ಕೆ ಅನುಗುಣವಾಗಿ ಹಾಗೂ ಅತಿ ಹೆಚ್ಚಿನ ಕಬ್ಬು ಹಾಗೂ ಸಕ್ಕರೆ ಇಳುವರಿ ಕೊಡುವಂಥ ತಳಿಗಳ ಆಯ್ಕೆ ಹಾಗೂ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆಯಡಿ ಬಿಡುಗಡೆ ಮಾಡಿ ಶಿಫಾರಸು ಮಾಡಲಾಗಿದೆ. ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ವಿವಿಧ ಕಾರ್ಖಾನೆಗಳಿಗೆ, ಬೆಲ್ಲ ತಯಾರಿಸುವ ರೈತರಿಗೆ ಪ್ರಾಯೋಗಿಕವಾಗಿ ಕೊಡಲಾಗಿದೆ. ಅವುಗಳ ಶ್ರೇಷ್ಠತೆಯನ್ನು ದೃಢೀಕರಿಸಲಾಗಿದೆ. ಈ ಹೊಸ ಇದು CO 86-032 ಮತ್ತು CO 86-250 ಅಂದರೆ 8-10 ತಿಂಗಳ ಬೆಳೆಯಾಗಿದೆ. ಮಧ್ಯಮ ಗಾತ್ರದ ಹಳದಿ ಗುಲಾಬಿ ಬಣ್ಣದ ಹಸಿರು ಸುಂಕರಹಿತ ಎಲೆಗಳನ್ನು ಹೊಂದಿದ್ದು ಬಲಿತ ಎಲೆಗಳು ಸ್ವಯಂ ಉದುರುವಿಕೆ ಗುಣ ಹೊಂದಿವೆ. ಅತ್ಯುತ್ತಮ ನಾಟಿ ಮತ್ತು ಕುಳೆ ಇಳುವರಿ ಹೊಂದಿದೆ. ವೇಗವಾಗಿ ಬೆಳೆಯುವ ಹಾಗೂ ತಡವಾಗಿ ಅತಿವಿನಯ ಹಂಗಾಮಿನ ಕೊನೆಯ ಹಂತದಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಕಟಾವಿಗೆ ಇದು ಸೂಕ್ತವಾಗಿದೆ. ಅಕ್ಟೋಬರ್ ನವೆಂಬರ್ಗಳಲ್ಲಿ ಕಟಾವಿಗೆ ಸೂಕ್ತವಾಗಿದೆ. ಈ ತಳಿಯು ಅತಿ ವೇಗವಾಗಿ ಮಾವುಗಳಲ್ಲಿ 3 ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಸಂಕೇಶ್ವರ್ 09-220 CO 86-032 ತಳಿಗೆ ಅತ್ಯುತ್ತಮ ಪರ್ಯಾಯ ತಳಿಯಾಗಿದೆ. ದಪ್ಪ ಅಗಳು ತುದಿ ಬಾಗುವ ಹಾಗೂ ಸ್ವಯಂ ಉದುರುವ ಗುಣ ಹೊಂದಿವೆ. ಹೂವುರಹಿತ ಸುಂಕರಹಿತ ತಳಿಯಾಗಿದ್ದು ಗಟ್ಟಿ ಕಾಂಡಗಳೊಂದಿಗೆ ಅತ್ಯುತ್ತಮ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದೆ. ಈ ತಳಿ ಸುಂಕ ಮತ್ತು ಹೂರಹಿತವಾಗಿ ನಾಟಿ ಮಾಡಬಹುದು. ಸಂಕೇಶ್ವರ್ 09-293 ಇದು ತಡವಾಗಿ ಮಾಗುವುದರಷ್ಟು ಹೆಚ್ಚಿನ ಇಳುವರಿ ನೀಡುವಂಥ ಸಾಮರ್ಥ್ಯ ಹೊಂದಿದೆ. ಮಣ್ಣು ಮತ್ತು ನೀರಿನ ಕ್ಷಾರತೆ, ಗೊಣ್ಣೆ ಹುಳುವಾಗಿ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುವ ಗುಣ ಹೊಂದಿದ್ದು ಉತ್ತಮ ಕ್ಷೇತ್ರ ಬಾಳಿಕೆ ಹೊಂದಿದೆ. ಸೂಕ್ತ ನಾಟಿ ಸಮಯ ಸಂಶೋಧನಾ ಕೇಂದ್ರಗಳಾದ ಸಂಕೇಶ್ವರ್, ಹುಕ್ಕೇರಿ ಹಾಗೂ ಮುಧೋಳ್ಗಳಲ್ಲಿ ಲಭ್ಯ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 9 4 4 9 7 7 5 4 0 0 ಸಂಪರ್ಕಿಸಬಹುದು. ಇಲ್ಲಿಯ ತನಕ ಕೃಷಿ ದೊಡ್ಡಬಸಪ್ಪ ಬೆಂತೂರ್ ಮತ್ತು ಸಂಗಡಿಗರು. ಜಂಬ ಫಲಸ ಶೋಕ ವಿನಾಶ ಕರಣ ನಮಾದಿ ವಿಕ್ಲೇಶ್ವರ ತವ ಪಾದ ಪಂಕಜ ತ್ವಂತಕ ಜನ ತೀರ್ಥಕ ಜನ ತ್ವಂತಕ ಜನ ಗೌರಿ ಕಾರಣ ಏನು? ತಮ್ಮ ದ್ವಾರ ಬಾಗಿಲಿನಲ್ಲಿ ಒಬ್ಬ ಗುರುಗಳಾದ ವಿಶ್ವಾಮಿತ್ರರು ಬಂದಿರುವರು. ವಶಿಷ್ಠ ಮುನಿಗಳ ಚರಣ ಪೂಜೆ ನಡೆದಿರುವುದು, ಕಾರಣ ಒಳಗೆ ಯಾರು ಬರಕೂಡದು, ಅಲ್ಲಿ ವಶಿಷ್ಠ ಪಾದ ಪೂಜೆಗಳು ನಡೆದಿರುವುದು, ಸ್ವಲ್ಪ ತಡ ಮಾಡಿರಿ, ಯಾಕೆ ಆಗಲಲ್ಲದು. ನಿಮ್ಮ ಚರಣ ಅನುಗ್ರಹದಿಂದ ಚಿನ್ನದ ಕನಕ ಚಿನ್ನ ಬಾಂಡಾರ ದೇಶ ಕೋಶಗಳು ಸತ್ಕೀರ್ತಿಯು ಅಜರಮರವಾಗಿ ಉಳಿಯುವಂತೆ ಬೇಡ ಬಂದವರಿಗೆ ಬೇಡಿದವರು ದಯಪಾಲಿಸಿದನು. ಆನಂದದಿಂದ ಸ್ವೀಕರಿಸು. ನಾನು ಬಂದು ಬಹಳ ವೇಳೆ ಆಯ್ತು, ನನ್ನ ಆಶ್ರಮಕ್ಕೆ ತೆರಳುತ್ತೇನೆ. ಹೇ ರಾಜೇಂದ್ರ, ಹೇ ಗುರುವರ, ಆನಂದದಿಂದ ಕಳಿಸಿಕೊಡ್ಬೇಕ ಯಾರ ರಾಜ್ಯ ಶ್ರೇಷ್ಠ. ಕೇಳಲ್ಲ ಮಾತ, ಯಾಕಾಗಲಲ್ಲದು. ಹೇ ಮುನೀಂದ್ರರೇ, ಅಪ್ಪಣೆಯಾಗಿರುವುದು ಒಳಗೆ ಹೋಗುವಂತವರಾಗಿರಿ, ಯಾಕಾಗಲಲ್ಲದು. ಓ ಮುನಿರಾಯ, ವಿನಯದಿಂದ ಮನ ಮುಟ್ಟಿ ದಿನಮಣಿಯಂತೆ ಪ್ರಜ್ವಲಿಪ, ಗಣ ಚರಣಗಳಿಗೆ ಕನಿಕರದಿಂದ ತನುಮನದನವನ್ನು ಅರ್ಪಿಸಿ. ಬೇಡ ದುಷ್ಟ, ಈ ಸೃಷ್ಟಿಯು ನಿನ್ನ ಮುಖಲೋಕಣೆ ನೋಡಲಾಗದು, ಖಂಡಿಯ ಪಾಪಿಷ್ಟಣೆ. ಹೇ ಭೂಷರೋತ್ತಮ, ಪ್ರೇಮವನ್ನು ತೆರೆದು ಕೋಮಲಾಂಗದೊಳ ಕೋಪ ಈ ಬುದ್ಧಿ ಸೂನಿನ ಅಪರಾಧವನ್ನು ಸದ್ಯಕ್ಕೆ ಕ್ಷಮಿಸಬೇಕಯ್ಯ ಸಿದ್ಧ ಪುರುಷನೇ. ಎಲೈ ಬಣ್ಣ, ನೀನು ಮಾಡುವ ದಾನ ಧರ್ಮ ಪರೋಪಕಾರ ಆಚಾರ ವಿಚಾರಗಳೆಲ್ಲವೂ ಹೇಳಲಿ. ಅಯ್ಯೋ, ಅಡಕಿಗೆ ಹೋದ ಮಾನವು ಹಾನಿ ಕೊಟ್ಟರು ಸಿಗಲು, ಈಗಾದರದ ಸತ್ಕಾರಗಳು ಎತ್ತಪ್ಪದವು ಮರ್ಕ ಮಾಡದಿರು ತರ್ಕ. ಹೋಮತಿ ಪಂಗವ, ತಪ್ಪಾಯಿತು ತಪ್ಪಾಯಿತು, ಕಂಸಬೇಕು ದೇವ. ಹೇ ದೇವ, ನಾನು ವಶಿಷ್ಠ ಮುನಿಯಂದರ ಲಕ್ಷ್ಯ ಮಾಡಿದನು, ಈ ಹುಡುಗನ ತಪ್ಪನ್ನು ಕ್ಷಮಿಸಬೇಕಯ್ಯ ಆಂಬಣ ರೂಪನೇ. ಎಲೈ ನಿರ್ಲಜ್ಜ, ತಪ್ಪಾಯಿತು ತಪ್ಪಾಯಿತು ಅನ್ನಲಿಕ್ಕೆ ನಿನಗೆ ನಾಚಿಕೆ ಬರುವುದಿಲ್ಲವೇ? ಕುಣ್ಣಿ ವಶಿಷ್ಠದಿಯೋ ದುರುಳ, ನನ್ನನ್ನು ಮನ್ನಿಸಿ ಒಳಗೆ ಕರೆದಿದ್ದರೆ ನಿನ್ನ ಅಷ್ಟೈಶ್ವರ್ಯವನ್ನು ಬೇಡುತ್ತಿದ್ದರೋ ಹೇಗೆ? ನಿನ್ನ ಚಿನ್ನ ಭಾಂಡಾರವನ್ನು ಏನಾದರೂ ಎತ್ತಿಕೊಂಡು ಹೋಗುತ್ತಿದ್ದೇನೆಂದು ತಿಳಿದಿರುವಿ. ಇನ್ನು ಹೆಚ್ಚಾಗಿ ಬಾಯಿ ಬಿಚ್ಚಿದರೆ ನಿನ್ನ ಬಾಯಿಯೊಳಗಿನ ಹಲ್ಲುಗಳನ್ನು ಉಚ್ಚಿಸಿ ನುಚ್ಚು ಕಚ್ಚದಂತೆ ಮಾಡುವೆನು. ಎಚ್ಚರದಿಂದ ಬಗಲ ರಸಿಕನಂತವನೇ. ಹೇ ಗುರುವರ, ತಿಳಿದಿದ್ದರೆ ಇಷ್ಟೆಲ್ಲ ವಿಧಿ ಎಲ್ಲಿ ಬದುಕುತ್ತಿತ್ತು ದೇವ? ಏನೇ ಆಗಲಿ, ಈ ಹೀನ ಹಕ್ಕುಗುಣ ಬರಿತನಾದ ಮೇಕೆ ಸಾಕು ಸಾಕು. ನಿನ್ನ ಢೋಕಾರತನವನ್ನು ಬಲ್ಲೆ ಬಲ್ಲೆ, ಲೋಕದ ನಿನ್ನಂತ ಶುಕರನನ್ನು ಕಾಣಲಿಲ್ಲ. ನನ್ನ ಭೀಕರವನ್ನು ವಿಕಟ ದುಃಖಕ್ಕೆ ಗುರಿ ಮಾಡದಿದ್ದರೆ ವ್ಯಾಕುಲವಾದ ವಿಶ್ವಾಮಿತ್ರನೆಂಬ ನಾಮವನ್ನು ಯಾಕೆ ನಂದೋ ದಯ ಮಾಡಿದೋ? ಚಾಂಡಾಲ ನಿಂದಕ ಲೈನ್ ಈಚೆ ರೈತರಾದ ಗಾತುಕ ಯಾತಿಯೇ ಕೇಳು. ಭ್ರಷ್ಟ, ನೀನು ನನ್ನನ್ನು ಪರಮೇಶ್ವರನ ಪಾದದ ಆಣಿಯಾಗಿಯೂ ನಿನ್ನ ಶಿರಚ್ಛೇದನ ಮಾಡಿಸದಿದ್ದರೆ ಈಗಿಂದೀಗಲೇ ಎನ್ನ ಪರಮ ಶಿಷ್ಯರಾದ ರಾಮ ಲಕ್ಷ್ಮಣರ ಬಳಿಗೆ ಹೋಗಿ ನನ್ನ ಕಾರ್ಯ ಹೇಳುತ್ತೇನೆ ಕೇಳುವಂತವರ ಹೇಳುವಂತವರಾಗು ಸಾಗದು. ನೀನು ಚಿಂತೆಯನ್ನು ಬಿಟ್ಟು ಮಂದಿರಕ್ಕೆ ನಡೆಯುವಂತವಳಾಗು ಸಖಿಯೇ. ರಾಮಚಂದ್ರ ಮಹಾರಾಜ್, ಪ್ರತಿಯಾದಿ ಶಬ್ದೋತ್ಪತ್ತಿಗೆ ಕಾರಣವೇನು? ದ್ವಾರ ಬಾಗಿಲಲ್ಲಿ ವಿಶ್ವಾಮಿತ್ರ ಗುರುಗಳು ಬಂದಿರುವರು. ಎಲ್ಲೋ ದ್ವಾರಪಾಲಕ, ಅವರನ್ನು ಬಹು ಮರ್ಯಾದೆಯಿಂದ ಆಗಿರುವುದು ಒಳಗೆ ಹೋಗುವಂತವರಾಗಿರಿ. ನಿನಗೆ ಕಲ್ಯಾಣವಾಗಲಿ, ಒಳಗೆ ಹೋಗುತ್ತೇನೆ. ನಮೋ ನಮ ಗುರುಭಾಗುವೆನಯ್ಯ, ದುರಿತ ದೂರ ಕರುಣ ಸಾಗರ. ಐಶ್ವರ್ಯ ಮಸ್ತು, ದೀರ್ಘಾಯುಷ್ಯ ಮಸ್ತು. ಯಜ್ಞಗಮಿಸಿದ ಪರಿಯನ್ನು ತ್ವರಿತದಿಂದ ಹೇಳಬೇಕಯ್ಯ ಗುರುವರ. ಏ ರಾಮಚಂದ್ರ, ಏ ಗುರುವರ, ನನಗೆ ನೀನು ಉನ್ನತವಾದ ವಚನವನ್ನು ಕೊಟ್ಟದ್ದಾದರೆ ನನ್ನ ಅಭಿಪ್ರಾಯವನ್ನು ಸೂಚಿಸುವನು ಯಾರನು? ತನುಮನಧನವನ್ನು ಈ ಮೊದಲೇ ಅರ್ಪಿಸಿರುವನು. ಅಂದ ಮೇಲೆ ಗುರುದೇವ ತಮ್ಮ ನುಡಿಯನ್ನು ನಡಿಯನ್ನು ವಿವರಿಸಬೇಕಯ್ಯ ಗುರುವರ್ಯ. ಏ ರಾಮಚಂದ್ರ, ಹೇಳುತ್ತೇನೆ ಕೇಳುವಂತವರಾಗಿರಿ. ಮಾ ತೊಡೆ ನರಕನ್ನು ಅನುಭವಿಸಲಿ ಎಂದು ದೃಢವಾದ ಶಪಥವನ್ನು ತೊಟ್ಟು ಅಡಿಗಡಿಗೆ ನಿನ್ನನ್ನು ನೆನೆಯುತ್ತಾ